ನೀರು ನಿರ್ವಹಣೆ ಬಗ್ಗೆ ಗಮನ ನೀಡೋದು ಪ್ರತಿಯೊಂದು ಬೆಳೆಯ ಸಂದರ್ಭದಲ್ಲೂ ಅವಶ್ಯಕ ಅಂತಾನೆ ಹೇಳ್ಬೋದು. ಇದಕ್ಕೆ ಸಾಕಷ್ಟು ವಿಧಾನಗಳನ್ನ ಮಣ್ಣು ವಿಜ್ಞಾನಿಗಳಾಗ್ಬೋದು ಅಥವಾ ನೀರಾವರಿ ತಜ್ಞರಾಗ್ಬೋದು ರೂಪಿಸ್ತಾನ ಇದ್ದಾರೆ. ಸಾಕಷ್ಟು ಮಾದರಿಗಳು ಸಹ ಇದೆ, ಅದರಲ್ಲೂ ಬೆಳೆಗೆ ತಕ್ಕ ಹಾಗೆ ಈ ಮಾದರಿಗಳು ಬದಲಾಗ್ತಾನು ಹೋಗ್ತಾ ಇರುತ್ತೆ. ಜೊತೆಗೆ ಮಣ್ಣಿನ ರಚನೆ ಹೇಗಾಗಿದೆ ಅನ್ನೋದ್ರ ಮೇಲೂ ಯಾವ ಮಾದರಿಗಳು ಸಮರ್ಪಕವಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ನಿರ್ಧರಿಸಲಾಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಸಹ ಸಾಮಾನ್ಯವಾಗಿ ನಾವು ನಮ್ಮ ಬೆಳೆಗಾರರಿಗೆ ಹೇಳ್ಬೋದು, ಮಣ್ಣಿನ ಫಲವತ್ತತೆಯನ್ನ ಕಾಪಾಡೋ ದೃಷ್ಟಿಯಿಂದ, ಇರುವಂತಹ ನೀರನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋ ದೃಷ್ಟಿಯಿಂದ ಈ ಮಡಿಗಳು ಯಾವ ರೀತಿ ಇದ್ರೆ ಒಳ್ಳೆಯದು, ಸಸಿ ಮಡಿಗಳಾಗ್ಬೋದು ಅಥವಾ ಮುಖ್ಯ ಬೆಳೆಯಲ್ಲಿ ಏರು ಮಡಿ ಆಗ್ಬೋದು ಅಥವಾ ಆಳದಲ್ಲಿ ನಾವು ಮಾಡುವಂತಹ ಮಡಿಗಳಾಗ್ಬೋದು, ಹೇಗೆ ನೀರಿನ ನಿರ್ವಹಣೆ ವ್ಯವಸ್ಥಿತವಾಗಿ ಅಲ್ಲಿ ಆಗುತ್ತೆ, ಆ ಮೂಲಕ ಬೆಳೆಗೆ ಮತ್ತೆ ಆರ್ಥಿಕವಾಗಿ ರೈತನಿಗೂ ಸಹ ಅನುಕೂಲ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಈಗ ತಾವು ಏನ್ ಕೇಳಿದ್ರಿ ಸರ್, ಈಗ ಪ್ರಮುಖವಾಗಿ ಮಣ್ಣು ಅಂದ್ರೆ ಗೊತ್ತಿದೆ ನಮ್ಗೆ, ಮಣ್ಣು ಅಂತಂತಂದ್ರೆ ಅದು ಒಂದು ನಮ್ಮ ಕೃಷಿಗೆ ಮೂಲಭೂತವಾದಂತಹ ಒಂದು ಮೂಲ ಸೌಕರ್ಯ. ಮಣ್ಣು ಚೆನ್ನಾಗಿದ್ರೆ ಎಲ್ಲದೂ ಚೆನ್ನಾಗಿರ್ತದೆ. ಈಗ ಹೇಳ್ತಲ್ಲ, ಮಣ್ಣು ಚೆನ್ನಾಗಿದ್ರೆ ನಾವು ಎಂತ ಬೆಳೆಯನ್ನು ಸಹಿತ ಬೆಳಿಬಹುದು. ಆದ್ರೆ ಏನಾಗ್ತದೆ ಇವತ್ತು ನೋಡ್ಬೋದು, ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಬಂದ್ರೆ ನಮ್ಗೆ 30% ಪ್ರದೇಶದಲ್ಲಿ ಮಾತ್ರ, ನೀರಾವರಿ ಪ್ರದೇಶದಲ್ಲಿ ನಾವು ಮಣ್ಣನ್ನು ಉಪಯೋಗಿಸ್ಕೋತಿದ್ದೀವಿ. ಇನ್ನು 70% ಏರಿಯಾದಲ್ಲಿ ಬಂದಾಗ ಮಳೆಯಾಶ್ರಿತ ಪ್ರದೇಶದಲ್ಲಿದೆ. ಈ ನೀರಾವರಿ ಪ್ರದೇಶದಲ್ಲಿ ಮಣ್ಣಿನ ನಿರ್ವಹಣೆ ಬೇರೆ ತರ ಇರ್ತದೆ, ನೀರಿನ ನಿರ್ವಹಣೆ ಬೇರೆ ತರ ಇರ್ತದೆ, ಮಳೆಯಾಶ್ರಿತ ಪ್ರದೇಶದಲ್ಲಿ ಮಣ್ಣು ಮತ್ತು ನೀರಿನ ನಿರ್ವಹಣೆ ಬೇರೆ ತರ ಇರ್ತದೆ. ಈಗ ತಾವು ಕೇಳಿದ ಹಾಗೆ ನಮ್ಮಲ್ಲಿ 30% ಏರಿಯಾದಲ್ಲಿ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಈ ನೀರಿನ ನಿರ್ವಹಣೆಗೆ ಪೂರಕವಾಗಿ ಮಣ್ಣಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ. ಈಗ ನೀರಿನ ನಿರ್ವಹಣೆ ಚೆನ್ನಾಗಿರಬೇಕು, ಬೆಳೆ ಚೆನ್ನಾಗಿರಬೇಕು ಅಂತಂದ್ರೆ ನೀರಾವರಿ ಪ್ರದೇಶದಲ್ಲಿ ಪ್ರಮುಖವಾಗಿ ಏರು ಮಡಿಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಈಗ ನೋಡಿ, ಒಂದು ಸೊಪ್ಪು ಬೆಳಿಬೇಕು ಅಂತಂತಂದ್ರೂ 2 ಅಡಿ ಆಗಲಿಕ್ಕೆ, 1/2 ಅಡಿ ಎತ್ತರಕ್ಕೆ, ಒಂದು 20-25 ಅಡಿ ಉದ್ದಕ್ಕೆ ಏರು ಮಡಿಯನ್ನ ಮಾಡಿಕೊಂಡು ನಾವು ಬೆಳೆದಾಗ ಏನಾಗ್ತದೆ, ಮಣ್ಣು ಲೂಸ್ ಆಗ್ತದೆ. ನೆಕ್ಸ್ಟ್ ತೇವಾಂಶ ಎಷ್ಟು ಬೇಕೋ ಅಷ್ಟನ್ನು ಹಿಡಿದಿಟ್ಕೊಳ್ತದೆ, ಹೆಚ್ಚಾದ ನೀರು ಬಸ್ದೋಗ್ಲಿಕ್ಕೆ ಅವಕಾಶಗಳಿರ್ತದೆ. ಹಾಗಾಗಿ ಆ ಅಕ್ಕಪಕ್ಕದಲ್ಲಿ ಗಾಳಿ ಆಡುವಿಕೆ ಹೆಚ್ಚಾಗೋದ್ರಿಂದ, ನೀರು ಎಷ್ಟು ಬೇಕೋ ಅಷ್ಟು ಹಿಡಿದಿಟ್ಕೊಳ್ಳೋದ್ರಿಂದ, ಮಣ್ಣು ಮೃದುವಾಗಿರೋದ್ರಿಂದ ಬೇರುಗಳ ಆಳಕ್ಕೆ ಹೋಗಿ ಏನಾಗ್ತದೆ, ಆ ಬೆಳೆ ಬೆಳವಣಿಗೆಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗ್ತದೆ. ಇದು ಸೊಪ್ಪಿನಲ್ಲಿ ನೋಡ್ಬೋದು. ಹಾಗೇನೆ ನಮ್ಮ ಟೊಮೆಟೊ ಬೆಳೆಗಾರರು ಸಹಿತ ಏರ್ಮಡಿಯನ್ನ ಮಾಡ್ತಾರೆ. ಮತ್ತೆ ಪಪಾಯ, ಪಪಾಯಕ್ಕೆ ಬಂದಾಗ 2 ಅಡಿ ಅಗಲಕ್ಕೆ 1 ಅಡಿ ಎತ್ತರಕ್ಕೆ ಏರ್ಮಡಿಯನ್ನ ಮಾಡಿ ಬೆಳೆದಾಗ ತುಂಬಾ ಉತ್ತಮವಾದಂತಹ ಇದು ಬರ್ತದೆ. ಹಾಗೇನೆ ಎಲ್ಲಾ ಬೆಳೆಗಳಲ್ಲೂ ಸಹಿತ ಏರ್ಮಡಿ ಮಾಡತಕ್ಕಂಥದ್ದು ಏನಿದೆ ಅಂತಂದ್ರೆ, ಮಣ್ಣನ್ನ, ಮಣ್ಣಿನ ರಚನೆಯನ್ನ, ಮಣ್ಣಿನ ಕಣಗಳನ್ನ ತುಂಬಾ ಚೆನ್ನಾಗಿ ಇಟ್ಟಿರ್ತದೆ. ಅದರಿಂದ ತುಂಬಾ ಅನುಕೂಲ ಆಗ್ತದೆ. ಈ ಏರ್ಮಡಿ ಮಾಡತಕ್ಕಂಥವ್ರು ಇನ್ನೊಂದು ಪದ್ಧತಿಯನ್ನ ನಾವು ಅಳವಡಿಕೆ ಮಾಡ್ಕೋಬೇಕು. ಏನಾಗ್ತದೆ, ಏರ್ಮಡಿ ಮಾಡಿದ ತಕ್ಷಣ ನಾವು ನೀರನ್ನ, ಮಳೆ ಇಲ್ಲದೆ ಇರುವಾಗ ನಾವೇನಾಗ್ತದೆ, ನೀರನ್ನ ಜಾಸ್ತಿ ಕೊಡಬೇಕಾಗ್ತದೆ. ಅವಾಗ ಏರ್ಮಡಿ ಮಾಡಿ ಅದರ ಮೇಲ್ಗಡೆ ನಮ್ಮಲ್ಲೇ ಸಿಗ್ತಕ್ಕಂತಹ ತ್ಯಾಜ್ಯಗಳನ್ನ ಬಳಕೆ ಮಾಡಿಕೊಂಡು ಮಲ್ಚಿಂಗ್ ನ ಮಾಡ್ಕೊಂಡ್ಬಿಟ್ರೆ ಏನಾಗ್ತದೆ, ಅದು ಅತ್ಯದ್ಭುತವಾದಂತಹ ಪದ್ಧತಿ ಆಗ್ತದೆ. ಆವಾಗ ನಮ್ಮ ಬೆಳೆಗಳಿಗೆ ಬೇರಿನಿಂದ ಬರ್ತಕ್ಕಂತಹ ರೋಗ, ಕಾಂಡ ಕೊಳೆ ರೋಗಗಳಿರ್ಬೋದು ಅಥವಾ ಮಣ್ಣಿನಿಂದ ಬರ್ತಕ್ಕಂತಹ ರೋಗಗಳು ಕಡಿಮೆ ಆಗ್ತವೆ. ಆವಾಗ ಉತ್ತಮವಾದಂತಹ ಬೆಳೆ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ವ್ಯತಿರಿಕ್ತ ಪದ್ಧತಿಯನ್ನ ನೋಡ್ತಾ ಬಂದ್ರೆ, ಈಗ ಒಣ ಬೇಸಾಯ, ನಾವೀಗ ಇನ್ನು 70% ಏರಿಯಾದಲ್ಲಿ ಬಂದಾಗ ಒಣ ಬೇಸಾಯ ಇದೆ. ಆ 70% ಏರಿಯಾದಲ್ಲಿ ಒಣ ಬೇಸಾಯವನ್ನ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇವತ್ತು ಕಳೆದ 50 ವರ್ಷಗಳ ಹಿಂದೆ ಇದ್ದಂತಹ ಮಣ್ಣಿನ ಫಲವತ್ತತೆ ಇವತ್ತು ಉಳ್ಕೊಂಡಿಲ್ಲ. ಯಾಕೆ ಉಳ್ಕೊಂಡಿಲ್ಲ ಅಂತಂದ್ರೆ, ಪ್ರತಿ ರೈತರ ಜಮೀನುಗಳಲ್ಲಿ ಇದ್ದಂತಹ ಒಡ್ಡುಗಳು ಇವತ್ತು ಇಲ್ದಂಗಾಗಿದಾವೆ, ಮಾಯವಾಗಿಬಿಟ್ಟಿದಾವೆ. ಪ್ರತಿ ರೈತರ ಜಮೀನುಗಳ ಮಧ್ಯದಲ್ಲಿ ಇದ್ದಂತಹ ನೀರು ದಾರಿಗಳು ಇವತ್ತು ಮಾಯವಾಗಿಬಿಟ್ಟಿದ್ದಾವೆ. ಏನು ಮಳೆ ನೀರು ಬರ್ತದೆ, ಸಂಪೂರ್ಣವಾಗಿ ಒಂದು ಜಮೀನಿನ ನೀರು ಇನ್ನೊಂದು ಜಮೀನಿನ ಮೇಲೆ, ಇನ್ನೊಂದು ಜಮೀನಿನ ಮೇಲೆ ಇನ್ನೊಂದು ಜಮೀನಿನ ಮೇಲೆ ಹರಿಯೋದ್ರಿಂದ ಫಲವತ್ತಾದ ಮೇಲ್ಮಣ್ಣು ಏನಾಗ್ತದೆ, ಕೊಚ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ಫಲವತ್ತಾದ ಮೇಲ್ಮಣ್ಣು ಕೊಚ್ಕೊಂಡು ಹೋಗಿರೋದ್ರಿಂದ ಏನಾಗ್ತದೆ, ಒಣ ಬೇಸಾಯದಲ್ಲಿ ಮಳೆ ನೀರು ಭೂಮಿನಲ್ಲಿ ಇಂಗ್ತಾ ಇಲ್ಲ. ಸೆಕೆಂಡ್ ಒಂದು, ಮಣ್ಣು ಇತ್ತೀಚಿನ ದಿನಗಳಲ್ಲಿ ನಾವು ಮಾಗಿ ಉಳುಮೆ ಅಥವಾ ಉಳುಮೆ ಪದ್ಧತಿಗಳನ್ನ ಕೈಬಿಟ್ಟಿರೋದ್ರಿಂದ, ಅಥವಾ ಬೇಸಿಗೆ ಕಾಲದಲ್ಲಿ ಮಾಡ್ತಕ್ಕಂಥ ಉಳುಮೆ ಪದ್ಧತಿಗಳನ್ನ ಕೈಬಿಟ್ಟಿರೋದ್ರಿಂದ, ಟ್ರ್ಯಾಕ್ಟರ್ಗಳನ್ನ ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಮಣ್ಣು ಗಟ್ಟಿಯಾಗಿದೆ. ಅದಲ್ಲದೇನೆ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಮಣ್ಣು ಏನಾಗಿದೆ ಅಂತಂದ್ರೆ, ಒಣ ಪ್ರದೇಶದಲ್ಲಿ ಮಣ್ಣು ಗಟ್ಟಿಯಾಗಿದೆ, ನೀರಿಂಗುವಿಕೆ ಪ್ರಮಾಣ ಕಡಿಮೆ ಆಗಿದೆ, ನೀರು ಹರಿಯುವಿಕೆ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮಣ್ಣಿನ ಕೊಚ್ಚಣೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮೇಲ್ಗಡೆ ಇರ್ತಕ್ಕಂತ ಗೊತ್ತು ನಮ್ಗೆ, 1 ಅಡಿ ಮಣ್ಣು ತುಂಬಾ ಫಲವತ್ತಾದ ಮಣ್ಣು ಅಂತಂತೀವಿ. ಆ 1 ಅಡಿ ಮಣ್ಣು ಫಲವತ್ತಾದ ಮಣ್ಣು ಅನ್ನೋದಕ್ಕಿಂತ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕು ಅಂತಂದ್ರೆ, ಅದು ಜೀವಂತ ಮಣ್ಣು ಅಂತೀವಿ. ಆ ಜೀವಂತ ಮಣ್ಣು ಏನಾಗ್ತಾ ಇದೆ ಅಂತಂದ್ರೆ, ಇವತ್ತು ಎಲ್ಲಿ ಕೆರೆ ಅಂಗಳಕ್ಕೆ ಹೋಗಿ ಸೇರ್ತಾ ಇದೆ ಅಥವಾ ಎಲ್ಲಿ ಒಂದು ಬೇರೆ ಕೆಳಗಡೆ ಇರತಕ್ಕಂಥ ಜಮೀನುಗಳನ್ನು ಸೇರ್ತಾ ಇದೆ. ಇದು ಆಗ್ತಾ ಇರತಕ್ಕಂಥದ್ದು ಯಾವ್ದ್ರಿಂದ? ನೀರಿನಿಂದ. ಹಾಗಾಗಿ ಈ ನೀರನ್ನ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಿದ್ದಲ್ಲಿ, ಎಲ್ಲಿ ಒಣ ಬೇಸಾಯದಲ್ಲಿ ನಾವು ಮಣ್ಣಿನ ಫಲವತ್ತತೆಯನ್ನ ಅಥವಾ ಉತ್ತಮವಾದಂತಹ ಮಣ್ಣನ್ನ ನಮ್ಮ ಜಮೀನಿನಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಿದ್ರೆ ಏನೆಲ್ಲ ಪದ್ಧತಿಗಳನ್ನ ಮಾಡಬಹುದು? ಈಗ ನೋಡಿ, ನಂದು ಒಂದು ಎಕರೆ ಇದೆ, ನಂದು ಆ ಜಮೀನಿನಲ್ಲಿ ನಾನು ಏನ್ ಮಾಡಬಹುದು? ಮೊಟ್ಟ ಮೊದಲನೇದಾಗಿ ನಾವು ರೈತರಾಗಿ ನಾವು ಮಾಡಬೇಕಾದ್ದು, ಈಗ ಆಲ್ರೆಡಿ ಎಲ್ಲ ಕಡೆನೂ ಸಹಿತ ಬೆಳೆ ಕಟಾವು ಮುಗಿದಿದೆ. ಬೆಳೆ ಕಟಾವು ಮುಗಿದ್ಮೇಲೆ ಈಗ ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ, ಫಸ್ಟ್ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಗಿ ಉಳುಮೆಯನ್ನ ನಾವು ಮಾಡಬೇಕು. ಮಾಗಿ ಉಳುಮೆ ಅಂತಂದ್ರೆ ಹೇಗಿರ್ಬೇಕು ಅಂತಂತಂದ್ರೆ, ಒಂದೊಂದು ಅಡಿ ದಪ್ಪದ ಎಂಟೆಗಳು ಕೀಳ್ಬೇಕು. ಕೆಳಗಡೆ ಇರ್ತಕ್ಕಂತಹ ಮಣ್ಣು ಮೇಲ್ಗಡೆಗೆ, ಮೇಲ್ಗಡೆ ಇರ್ತಕ್ಕಂತಹ ಮಣ್ಣು ಕೆಳಗಡೆ ಬರಬೇಕು. ಹಾಗೆ ಮಾಡಿದಾಗ ನಮಗೇನಾಗ್ತದೆ, ಆ ಮಾಗಿ ಉಳುಮೆಯ ಮಹತ್ವ ಬರ್ತದೆ. ನೋಡಿ, ಮಾಗಿ ಉಳುಮೆಯಿಂದ ಏನ್ ಬೆನಿಫಿಟ್ಟು ಅಂತಕ್ಕಂಥದ್ದನ್ನು ಕೇಳ್ಬೋದು. ಒಂದೇನಾಗ್ತದೆ, ಮಾಗಿ ಉಳುಮೆ ಮಾಡಿದಾಗ ನಮ್ಮಲ್ಲಿ ಆ ಮಣ್ಣಿನಲ್ಲಿ ಏನಂತೀವಿ ನಾವು, ಎಲ್ಲಾ ಬೆಳೆಗಳನ್ನು ಬೆಳೆದಾಗ ಬೆಳೆಗಳ ಬೇರುಗಳಲ್ಲಿ ಉಸಿರಾಟದ ಕ್ರಿಯೆಯಿಂದ ಸಮ್ ಅಲಿಲೋ ಕೆಮಿಕಲ್ಸ್ ಅಂತ ರಿಲೀಸ್ ಆಗ್ತವೆ. ಯಾವಾಗ ಆ ಅಲಿಲೋ ಕೆಮಿಕಲ್ಸ್ ಮಣ್ಣಿನಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋಗ್ತವೆ, ಸಂಗ್ರಹಣೆ ಆಗ್ತಾ ಹೋಗ್ತವೆ, ನೆಕ್ಸ್ಟ್ ಬೆಳೆಯನ್ನ ಹಾಕಿದಾಗ ಏನಾಗ್ತದೆ, ಆ ಬೇರುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತವೆ. ಆ ಅಲಿಲೋ ಕೆಮಿಕಲ್ಸ್ ನ ಎಕ್ಸ್ಪೋಸ್ ಮಾಡಬೇಕು ಅಂದ್ರೆ, ಮಣ್ಣನ್ನ ಮೇಲ್ಮಣ್ಣು ಕೆಳಗೆ, ಕೆಳಗಿನ ಮಣ್ಣು ಮೇಲಕ್ಕೆ ಹಾಕಿದಾಗ ಏನಾಗ್ತದೆ, ಮಣ್ಣಿನಲ್ಲಿ ಇರ್ತಕ್ಕಂಥ ವಿಷ ಗಾಳಿ ಅಥವಾ ವಿಷ ರಸಗೊಬ್ಬರಗಳ ಅನಿಲಗಳು ಅಥವಾ ರಾಸಾಯನಿಕ ಕೀಟನಾಶಕಗಳ ಅನಿಲಗಳು ಏನಾಗ್ತವೆ, ಬಿಡುಗಡೆ ಆಗ್ತವೆ, ನಮ್ಮ ಮಣ್ಣು ಚೆನ್ನಾಗಿರ್ತದೆ. ಎರಡನೇದಾಗಿ ಕಳೆ ಬೀಜಗಳು. ಕಳೆ ಬೀಜಗಳು ಏನಿರ್ತವೆ, ಈಗ ಕಳೆ ಬೀಜಗಳಿರ್ಬೋದು, ಗರ್ಕೆ ಗಡ್ಡೆಗಳಿರ್ಬೋದು, ಜೇಕಿನ ಗಡ್ಡೆಗಳಿರ್ಬೋದು, ಅಥವಾ ಬಹುವಾರ್ಷಿಕ ಕಳೆಗಳ ಬೇರುಗಳಿರ್ಬೋದು, ಏನಾಗ್ತದೆ, ಅವು ಮೇಲ್ಗಡೆ ಬಂದು ಒಣಗಿ ಸತ್ತು ಹೋಗ್ತವೆ. ಅದಲ್ಲದೇನೆ ಈ ಹಲವಾರು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಕೀಟಗಳು ರೋಗಗಳು ಬಹಳ ಬರ್ತಾ ಇರ್ತವೆ. ಈ ಕೀಟಗಳು ರೋಗಗಳು ಹೇಗೆಪ್ಪ ಅಂತಂತಂದ್ರೆ, ಬೆಳೆ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಅವು ಒಂದು ಯಾವ ಸ್ಥಿತಿನಲ್ಲಿ ಅಂತಂತಂದ್ರೆ, ಪ್ಯೂಪಲ್ ಸ್ಟೇಜ್ ನಲ್ಲಿ ಕೀಟಗಳು ಕೋಶಾವಸ್ಥೆನಲ್ಲಿ ನಮ್ಮ ರೋಗಾಣುಗಳು ಬಂದ್ಬಿಟ್ಟು ಅವನು ಸಹಿತ ಭೂಮಿಯ ಆಳಪದರದಲ್ಲಿ ತಂಪಾಗಿ ಅಡವಿಕೊಳ್ತವೆ. ಯಾವಾಗ ನಾವು ಮಣ್ಣನ್ನ ಮಾಗಿ ಉಳುಮೆ ಮುಖಾಂತರ ತಿರುವೆ ಹಾಕ್ತೀವಿ, ಅವಾಗ ಏನಾಗ್ತದೆ, ಈ ಕೀಟಗಳು ರೋಗಾಣುಗಳು ಮೇಲ್ಗಡೆಗೆ ಬಂದು ಹಕ್ಕಿ ಪಕ್ಷಿಗಳು ಆರ್ಕೊಂಡು ತಿಂತವೆ ಕೀಟ ಕೋಶಗಳನ್ನ. ಈ ರೋಗಾಣುಗಳು ಬಿಸಿಲಿನ ಶಾಖಕ್ಕೆ ಸತ್ತು ಹೋಗಿ ನಮ್ಗೆ ರೋಗ ಮತ್ತೆ ಕೀಟಗಳು ಕಡಿಮೆ ಆಗ್ತದೆ, ಕಳೆ ಬೀಜಗಳು ಕಡಿಮೆ ಆಗ್ತದೆ. ಅದರಿಂದಾಗಿ ನಮ್ಮ ಜಮೀನಿನಲ್ಲಿ ನಾವೇನ್ ಬಳಕೆ ಮಾಡ್ತೇವೆ, ಕಳೆನಾಶಕಗಳಿರ್ಬೋದು, ಕೀಟನಾಶಕಗಳಿರ್ಬೋದು, ಶಿಲೀಂದ್ರನಾಶಕಗಳಿರ್ಬೋದು, ಇದರ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ಮಣ್ಣಿಗೆ ರಾಸಾಯನಿಕಗಳ ಬಳಕೆ ಕಡಿಮೆ ಆಗ್ತದೆ, ಹಾಗಾಗಿ ನಮ್ಮ ಬೆಳೆ ಚೆನ್ನಾಗಿರ್ತದೆ. ಜೊತೆನಲ್ಲಿ ಈಗ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಈಗ ಸೂರ್ಯಕಾಂತಿ ಬೆಳೆದವರು, ಹತ್ತಿ ಕಟ್ಟಿಗೆ ಬೆಳೆದವರು ಅಥವಾ ಯಾವುದೇ ಏನು ಬೆಳೆ ತ್ಯಾಜ್ಯಗಳು ನಮ್ಮ ಭೂಮಿನಲ್ಲಿ ಇರ್ತದೆ, ಅದನ್ನು ಸಹಿತ ಮಣ್ಣಿನಲ್ಲಿ ಸೇರ್ಪಡೆ ಆಗ್ತದೆ. ಮಣ್ಣಿನಲ್ಲಿ ಯಾವಾಗ ಸಾವಯವ ವಸ್ತುಗಳು ಸೇರ್ಪಡೆ ಆಗ್ತವೆ ಆವಾಗ ಏನಾಗ್ತದೆ, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಹೆಚ್ಚಾಗ್ತದೆ, ಮಣ್ಣಿನಲ್ಲಿ ರಂಧ್ರಗಳು ಹೆಚ್ಚಾಗ್ತವೆ, ಅದು ಕೊಳತಾದ್ಮೇಲೆ ಗೊಬ್ಬರ ಆಗ್ತದೆ, ಗೊಬ್ಬರ ಆಗಿ ಮಣ್ಣಿನಲ್ಲಿ ಇರ್ತಕ್ಕಂಥ ಜೀವಾಣುಗಳು, ಜೀವಂತ ಮಣ್ಣು ಅಂತ ಏನಂತಂದ್ರೆ, ಆ ಜೀವಂತ ಮಣ್ಣಿಗೆ ಪೂರಕವಾಗಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಆಗ್ತದೆ. ಮಣ್ಣಿನಲ್ಲಿ ರಂಧ್ರಗಳು ಗಾಳಿ ಆಡುವಿಕೆ ಹೆಚ್ಚಾದಾಗ, ಮುಂಗಾರು ಮಳೆ ಬಂದಾಗ ಏನಾಗ್ತದೆ, ನೀರು ಇಂಗುವಿಕೆ ಪ್ರಮಾಣ ಹೆಚ್ಚಾಗ್ತದೆ. ಯಾವಾಗ ಇಂಗುವಿಕೆ ಹೆಚ್ಚಾಯ್ತು, ಹರಿಯುವಿಕೆ ಪ್ರಮಾಣ ಕಡಿಮೆ ಆಗ್ತದೆ, ಆವಾಗ ಮಣ್ಣಿನ ಸವಕಳಿ ಏನಾಗ್ತದೆ, ಕಡಿಮೆ ಆಗ್ತದೆ. ಹಾಗಾಗಿ ನಮ್ಮ ಮಣ್ಣಿನ ಸವಕಳಿಗೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಮಾಗಿ ಉಳುಮೆಯನ್ನು ಬಿಟ್ಟಿರ್ತಕ್ಕಂಥದ್ದು. ಇದನ್ನ ನಾವು ಮಾಡಬೇಕಾಗ್ತದೆ. ಈಗ ನೋಡಿ, ಒಂದ್ ಎಕರೆನಲ್ಲಿ ಏನಾದ್ರೂ ನಮ್ಮ ಮಳೆ ಬಂತು, ಚೆನ್ನಾಗಿ ಮಳೆ ಬಂತು ಅಂತಂದ್ರೆ ಮಿಲಿಮೀಟರ್ ನಲ್ಲಿ ನಾವು ಅಳಿತೀವಿ. ಒಂದ್ ಮಿಲಿಮೀಟರ್ ಮಳೆ ಬಂತು ಅಂದ್ರೆ ಸಣ್ಣದು, ಏನು ಬಟ್ಟೆ ತೊಯ್ಯೋ ಅಂತ ಮಳೆ ಅಂತ ಅಂತೀವಿ. 5 ಮಿಲಿಮೀಟರ್ ಮಳೆ ಬಂತು ಅಂತಂದ್ರೆ ಒಂದ್ ಬೆಳೆಗೆ ಒಂದು ಹಸಿಯಾಗ ಅಂತ ಮಳೆ ಅಂತ ಅಂತೀವಿ. 10 ಮಿಲಿಮೀಟರ್ ಮಳೆ ಬಂತು ಅಂತಂದ್ರೆ ಒಂದು ಬೇರು, ಎಷ್ಟು ಬೇರು ಆಳ ಇರ್ತದೆ ಅಷ್ಟನ್ನು ಸಹಿತ ವೆಟ್ ಆಗ್ತಕ್ಕಂತ ಮಳೆ ಅಂತ ಅಂತೀವಿ. 20 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಬಂದಾಗ ನೀರಿನ ಹರಿವು ಮಣ್ಣಿನ ಮೇಲೆ ಆಗ್ತದೆ. ಅಂತ ಮಳೆಗಳು ವರ್ಷದಲ್ಲಿ ಒಂದು 6-8 ಮಳೆಗಳು ಬರ್ತವೆ. ಒಂದೊಂದು ಮಳೆನಲ್ಲೂ ಸಹಿತ ಮಿನಿಮಮ್ ಆಗಂತಂದ್ರೂ ಒಂದು 50,000-60,000 ಲೀಟರ್ ನೀರು ಒಂದ್ ಎಕರೆ ಪ್ರದೇಶದಿಂದ ಹರ್ಕೊಂಡು ಹೋಗ್ತದೆ. ಅಂತದ್ದು ಒಂದು ವರ್ಷದಲ್ಲಿ 6-8 ಮಳೆ ಬಂತು ಅಂತಂದ್ರೆ 3-5 ಲಕ್ಷ ಲೀಟರ್ ನೀರು ಆಚೆ ಹೋಗ್ತಾ ಇರ್ತದೆ. ಆ ದೊಡ್ಡ ಮಳೆಗಳನ್ನ ಸಂಗ್ರಹಣೆ ಮಾಡಿಟ್ಕೊಳ್ಲಿಕ್ಕೆ ನಮ್ಮ ಜಮೀನಿನಲ್ಲಿ ಈಗ ಮಾಗಿ ಉಳುಮೆ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಮಳೆಗಳನ್ನ ಸಂಗ್ರಹಣೆ ಮಾಡಿಟ್ಕೋಬಹುದು, ದೊಡ್ಡ ಮಳೆಯಿಂದ ಹರಿತಕ್ಕಂತಹ ನೀರನ್ನ ಸಂಗ್ರಹಣೆ ಮಾಡಿಟ್ಕೊಳ್ಲಿಕ್ಕೆ. ನಮ್ಮ ಒಣ ಬೇಸಾಯದ ಜಮೀನುಗಳಲ್ಲಿ ನಾವುಗಳು ಏನ್ ಮಾಡ್ಬೇಕಾಗ್ತದೆ, ಪ್ರತಿ ರೈತರ ಜಮೀನಿನಲ್ಲಿ ಒಡ್ಡುಗಳನ್ನ ಹಾಕ್ಸ್ಕೋಬೇಕಾಗ್ತದೆ. ಒಂದ್ ಗಾದೆ ಹೇಳ್ತಾರೆ, ಒಡ್ಡಿಲ್ಲದ್ವಲ್ಲ ಗೊಡ್ಡೆಮ್ಮೆ ಇದ್ದಂಗೆ ಅಂತ. ಒಡ್ಡಿಲ್ಲದ್ವಲ್ಲ ಬೆಳೆ ಬೆಳೆಯಲ್ಲ, ಗೊಡ್ಡೆಮ್ಮೆ ಕರುನು ಹಾಕಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಭೂಮಿ ತಾಕತ್ತಾಗಬೇಕು ಅಂತಂದ್ರೆ ನಾವು ಬದುಗಳನ್ನ ಹಾಕಬೇಕು. ಬದುಗಳನ್ನ ಅಂತಂದ್ರೆ ಮಣ್ಣನ್ನ ಒಂದ್ ಕಡೆಯಿಂದ ಮೇಲ್ಗಡೆಯಿಂದ ಮಣ್ಣನ್ನೆಲ್ಲ ಗೂಡಿಸ್ಬಿಟ್ಟು ಒಂದ್ ಕಡೆ ಬದು ಹಾಕೋದಲ್ಲ. ನಾನಾಗ್ಲೇ ಹೇಳಿದೆ, ಮೇಲ್ಮಣ್ಣು ಫಲವತ್ತಾದ ಮಣ್ಣು. ಒಂದ್ ಕಡೆಯಿಂದ ಎಲ್ಲಾ ಮಣ್ಣನ್ನು ಗೂಡಿಸ್ಬಿಟ್ರೆ ನಮ್ಮ ಭೂಮಿ ಜಮೀನು ಫಲವತ್ತತೆಯನ್ನು ಕಳ್ಕೊಳ್ತದೆ. ಹಾಗಾಗಿ ನಾವು ಮೇಲ್ಮಣ್ಣನ್ನ ಹಾಕಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ಇತ್ತೀಚೆಗೆ ಸೈಂಟಿಫಿಕ್ ಆಗಿ ನಾವೇನ್ ಮಾಡಿ ಡೆವಲಪ್ ಮಾಡಿದ್ದೇವೆ ಅಂತಂತಂದ್ರೆ, ಒಂದು ಟ್ರೆಂಚ್ ಕಂಪೌಂಡ್ ಅನ್ನ ನಾವು ಮಾಡಿದ್ರೆ ತುಂಬಾ ಸೂಕ್ತವಾದಂತಹ ಪದ್ಧತಿ. ಇಳುಕಲ್ಲಿಗೆ ಅಡ್ಡಲಾಗಿ ಮೇಲ್ಗಡೆ ಟ್ರೆಂಚ್ ಅನ್ನ ಮಾಡ್ಕೋಬೇಕು. ಎಷ್ಟಿರಬೇಕು ಟ್ರೆಂಚ್ ಅಂತಂದ್ರೆ, ಒಂದು 5 meter ಉದ್ದ, 1 meter ಅಗಲ, 2 feet ಆಳದ ಟ್ರೆಂಚ್ ಅನ್ನ ಮಾಡಿಕೊಂಡು ಅದರಿಂದ ಬಂದಂತಹ ಮಣ್ಣನ್ನ ಕೆಳಗಡೆ ಭಾಗದಲ್ಲಿ, ಟ್ರೆಂಚ್ನ ಕೆಳಭಾಗದಲ್ಲಿ 2 feet ಜಾಗವನ್ನ ಬಿಟ್ಬಿಟ್ಟು ಒಂದು ಬದುವಿನ ಹಾಕೊಂಡಾಗ ಟ್ರೆಂಚ್ನಲ್ಲಿ ಮೇಲ್ಗಡೆಯಿಂದ ಹರಿದು ಬರ್ತಕ್ಕಂತ ನೀರನ್ನ ಸಂಗ್ರಹಣೆ ಆಗ್ತದೆ. ಮಣ್ಣು ಬಂದಿದ್ದು ಟ್ರೆಂಚ್ನಲ್ಲಿ ಕೂತ್ಕೊಳ್ತದೆ. ಕ್ರಮೇಣವಾಗಿ ಟ್ರೆಂಚ್ಗಳಲ್ಲಿ ನೀರು ನಿಂತ್ಕೊಳ್ಳೋದು, ಹಿಂಗೋದು ತುಂಬಾ ಅನುಕೂಲ ಆಗ್ತದೆ. ಈ ಒಂದು ಟ್ರೆಂಚ್ನಲ್ಲಿ 3,000 liter ನೀರು ಹಿಡಿತಕ್ಕಂತ ಸಾಮರ್ಥ್ಯ ಇದೆ. 1 acre ನಾವು ಅಂತಹ ಟ್ರೆಂಚ್ಗಳನ್ನ 20 trenches ಮಾಡಬಹುದು. 20 trenches ಒಂದು ಟ್ರೆಂಚ್ನಲ್ಲಿ 3,000 liter ನೀರಂದ್ರೆ, 20 trenches ನಮ್ಗೆ ಆಲ್ಮೋಸ್ಟ್ 60,000 liter ನೀರು ಒಂದು ಮಳೆನಲ್ಲಿ ನೀರು ನಿಲ್ಲಿಸ್ತಕ್ಕಂತ, ನೀರು ಹಿಂಗಿಸ್ತಕ್ಕಂತ ಶಕ್ತಿ ನಮ್ಮ ಮಣ್ಣಿಗೆ ಜಮೀನಿಗೆ ಬರ್ತದೆ. ಇವತ್ತು ನೋಡಿ, ನಾವು ಹೊರಗಡೆಯಿಂದ ನಾವೇನಾದ್ರು ನೀರು ತರಬೇಕು, ಇದು ಮಾಡಬೇಕು ಅಂದ್ರೆ 1,000 rupees ಖರ್ಚು ಮಾಡ್ತೀವಿ. ಬೋರ್ವೆಲ್ ಹಾಕ್ಸ್ಬೇಕು ಅಂದ್ರೆ 1,000 rupees ಖರ್ಚು ಮಾಡ್ತೀವಿ. ಬಟ್ 60,000 liter ನೀರು ಒಂದು ಮಳೆನಲ್ಲಿ ಬರ್ತದೆ. ಅಂತ ವರ್ಷದಲ್ಲಿ 6-8 ಮಳೆ ಅಂತಂತಂದ್ರೆ 3-5 lakh liter ನೀರು 1 acre ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಇಂಗುತ್ತದೆ. ಅಷ್ಟು ನೀರು ಇಂಗಿತು ಅಂತಂತಂದ್ರೆ, ಆ ಜಮೀನಿನಲ್ಲಿ ನೀವು ಯಾವ ಬೆಳೆ ಹಾಕಿದ್ರು ಸಹಿತ ಯಾವುದೇ ವೈಫಲ್ಯಗಳಿಲ್ಲದೆ, ಬೆಳೆ ವೈಫಲ್ಯ ಹಾಗೆ ಸರ್ ಬಿತ್ತನೆ ಮಾಡಿದ್ದೆ ಹೂವಾಗ ತನಕ ಚೆನ್ನಾಗಿ ಬಂದಿತ್ತು, ಆಮೇಲೆ ಮಳೆ ಹೋಯ್ತು ಬೆಳೆ ಲಾಸ್ ಆಯ್ತು ಅಂತಕ್ಕಂತ ರೈತರು ಮಾತಾಡ್ತಾರೆ. ಆದ್ರೆ ಈ ರೀತಿ ನೀರನ್ನ ಇಂಗಿಸಿದಾಗ 100% ಆ ಪ್ರದೇಶದಲ್ಲಿ ಬೆಳೆ ವೈಫಲ್ಯಗಳು ತುಂಬಾನೇ ಕಡಿಮೆ ಆಗ್ತದೆ. ಹಾಗಾಗಿ ನಮ್ಮ ರೈತರು ಮಾಡಬೇಕಾಗ್ತದೆ. ಅದೇ ಒಂದ್ ಮಾತು ಹೇಳ್ತಾರೆ, ಓಡೋದನ್ನ ನಡೆಯೋ ಹಾಗೆ ಮಾಡಬೇಕು, ನಡೆಯೋದನ್ನ ನಿಲ್ಲೋ ಹಾಗೆ ಮಾಡಬೇಕು ಅಂತ. ಓಡೋದನ್ನ ಈಗ ನಿಲ್ಸೋ ಪ್ರಯತ್ನ ಆಯ್ತು. ಅದೇ ಈಗ ನೋಡಿ, ಒಳ್ಳೆ ಒಳ್ಳೆ ಗಾದೆಯನ್ನು ಹೇಳಿದ್ರಿ ಸರ್ ತಾವು. ಒಂದೇನಂತಾರೆ, ಓಡುವ ನೀರನ್ನ ನಡೆಯುವಂತೆ ಮಾಡಬೇಕು ಅಂತಾರೆ. ನಮ್ಮ ಮಾಗಿ ಉಳುಮೆ ಮಾಡಿದಾಗ ಅದೇನಾಗ್ತದೆ, ನೀರು ಆ ಎಂಟೆಗಳು ಆ ಪ್ರತಿ ಸಾಲುಗಳು ಇಳುಕಲಿಗೆ ಅಡ್ಡಲಾಗಿ ಮಾಡೋದ್ರಿಂದ ಒಂದೊಂದು ಸಾಲನು ಸಹಿತ ನಡೆಯಂಗೆ ಮಾಡ್ತದೆ. ನಡೆದುಕೊಂಡು ಬಂದಂತಹ ನೀರು ಕಂದಕ ಅಥವಾ ಟ್ರೆಂಚ್ ನಲ್ಲಿ ನಿಂತುಕೊಳ್ತದೆ. ನಿಂತಹ ನೀರು ಆಟೋಮೆಟಿಕಲಿ ಭೂಮಿನಲ್ಲಿ ಇಂಗ್ತದೆ, ಒಂದು ಅನುಕೂಲ ಮಾಡಿಕೊಡುತ್ತೆ. ಹೌದು ಸರ್. ಇನ್ನು ಕೆಲವೊಂದು ತೋಟಗಾರಿಕೆ ಬೆಳೆಗಳಲ್ಲಿ ಒಂದು ಆಳವಾಗಿ ಗುಂಡಿಯನ್ನ ತೋಡಿ ಸಸಿಗಳನ್ನ ನೆಡೋದ್ರಿಂದ ಅದು ಒಳ್ಳೆಯ ಇಳುವರಿಯನ್ನ ಪಡೆಯೋದಕ್ಕೆ ಅವಕಾಶಗಳಿರುತ್ತೆ, ನಿರ್ವಹಣೆ ಸುಲಭ, ಈ ರೀತಿಯ ಒಂದು ಕ್ರಮ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಕಾಣ್ತಾ ಇರ್ತೀವಿ. ಇದು ಹೇಗೆ ಮಣ್ಣು ಹಾಗೂ ನೀರಿನ ನಿರ್ವಹಣೆಯನ್ನ ಸುಲಭ ಮಾಡುತ್ತೆ? ಇಲ್ಲ, ತುಂಬಾ ಒಳ್ಳೆ ಪ್ರಶ್ನೆ ಸರ್. ಈಗ ಬಹುವಾರ್ಷಿಕ ಬೆಳೆಗಳಲ್ಲಿ ನಾವು ಮಾಗಿ ಉಳುಮೆ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಯಾವುದನ್ನು ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳನ್ನ ನಾವು ಈ ಬದುಗಳನ್ನ ಟ್ರೆಂಚ್ ಕಂ ಬಂಡ್ ಅನ್ನ ಮಾಡೋದ್ರ ಮುಖಾಂತರ ಮಾಡಬಹುದು, ಅಥವಾ ಪಿಟ್ ಪ್ಲಾಂಟಿಂಗ್ ಮಾಡೋದ್ರ ಮುಖಾಂತರ ಮಾಡಬಹುದು. ಈ ಟ್ರೆಂಚ್ ಕಂ ಬಂಡ್ ಅನ್ನ ಯಾವ ರೀತಿ ಬಹುವಾರ್ಷಿಕ ಬೆಳೆಗಳಲ್ಲಿ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡ್ತಾ ಬಂದ್ರೆ, ಈಗ ತೆಂಗಿನ ಮರಗಳಿದ್ರೆ 2 ತೆಂಗಿನ ಸಾಲುಗಳ ಮಧ್ಯದಲ್ಲಿ ನಾವೇನ್ ಮಾಡಬೇಕು, ಮಧ್ಯದಲ್ಲಿ 1 meter ಅಗಲಕ್ಕೆ ಅಂದ್ರೆ 3-3.5 feet ಅಗಲಕ್ಕೆ ಟ್ರೆಂಚ್, 2 feet ಆಳದ ಟ್ರೆಂಚ್ ಅನ್ನ ಮಾಡಿಕೊಂಡು ಇಳುಕಲಿಗೆ ಅಡ್ಡಲಾಗಿ ಫಸ್ಟ್ ಟ್ರೆಂಚ್ ಬರಬೇಕು, ಅದ್ರ ಕೆಳಗಡೆ ಭಾಗದಲ್ಲಿ ಬದು ಬರಬೇಕಾಗ್ತದೆ. ಹಾಗೆ ಮಾಡೋದ್ರಿಂದ ಏನಾಗ್ತದೆ, 2 ತೆಂಗಿನ ಸಾಲುಗಳ ಮಧ್ಯದಲ್ಲಿ ಒಂದೊಂದು ಟ್ರೆಂಚ್ನಲ್ಲಿ 3,000 liter ನೀರು ನಿಂತ್ಕೊಳ್ಳೋದ್ರಿಂದ ಏನಾಗ್ತದೆ, 2 ತೆಂಗಿನ ಗಿಡಗಳು ಸಾಕಷ್ಟು ತೇವಾಂಶವನ್ನ ಬೇರಿನ ಆಳಕ್ಕೆ ಸಿಗೋದ್ರಿಂದ ತುಂಬಾ ಅತ್ಯುತ್ತಮವಾಗಿ ಕಾಯಿನ ಬಿಡ್ಲಿಕ್ಕೆ ಶುರುವಾಗ್ತವೆ. ಹಲವಾರು ಕಡೆಗಳಲ್ಲಿ ನಾನು ಮಾಡಿಸಿದ್ದೇನೆ. ಒಂದೇನು ಕಂಡು ಬಂದಿದೆ ಅಂತಂತಂದ್ರೆ, ಮೊದಲು 5 kai 10 kai ಬಿಡ್ತಿದ್ದಕ್ಕಂಥ ತೆಂಗಿನ ಮರ ಇವತ್ತಿನ ದಿನ 50-60-100 kai ಹೆಚ್ಚಿಗೆ ಆಗುತ್ತೆ. ಈ ತೇವಾಂಶದಿಂದ ತೆಂಗಿನ ಮರಗಳಿಗೆ ಅತ್ಯಂತ ಕಡಿಮೆ ಆರೈಕೆ ಮಾಡ್ತಕ್ಕಂಥದ್ದು ನಮ್ಮ ರೈತರಲ್ಲಿ ಇದೆ. ಆದ್ರೆ ಇದನ್ನ ಮಾಡೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಎರಡನೇದಾಗಿ, ಏನು ತೆಂಗಿನ ಮಟ್ಟೆಗಳು ಬರ್ತವೆ, ತೆಂಗಿನ ಗರಿಗಳು ಬರ್ತವೆ, ಕಾಯಿ ಸಿಪ್ಪೆ ಬರ್ತವೆ, ಅವನ್ನೆಲ್ಲವನ್ನು ಸಹಿತ ಈ ಟ್ರೆಂಚ್ನಲ್ಲಿ ಹಾಕಿ ಅದನ್ನ ಕಳಿಯಲಿಕ್ಕೆ ಬಿಡಿ. ಏನು ಒಂಡು ಬರ್ತದೆ, ಮೇಲ್ಗಡೆಯಿಂದ ಬರ್ತಕ್ಕಂತಹ ನೀರು ಬರ್ತದೆ, ಆ ನೀರು ಒಂಡು ಆ ತೆಂಗಿನ ತ್ಯಾಜ್ಯದ ಮೇಲೆ ನಿಂತ್ಕೊಂಡಾಗ ಕ್ರಮೇಣವಾಗಿ 2 years ಆ ಟ್ರೆಂಚ್ ತುಂಬುತ್ತದೆ. 2 years ತುಂಬಿದ ನಂತರ ಅಲ್ಲಿರ್ತಕ್ಕಂತಹ ತೇವಾಂಶಕ್ಕೆ ಅದು 2 years ಕಳೆದು ಒಳ್ಳೆ ಗೊಬ್ಬರ ಆಗ್ತದೆ. ಆ ನಿಟ್ಟಿನಲ್ಲಿ ತೆಂಗಿನ ಬೆಳೆನಲ್ಲಿ ತುಂಬಾ ಅನುಕೂಲ ಆಗ್ತದೆ. ಇನ್ನು ಅಡಿಕೆನಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಜಮೀನಿನ ಸುತ್ತ ಈ ರೀತಿಯಾಗಿ ನಾವು ಟ್ರೆಂಚ್ ಅನ್ನ ಮಾಡ್ಕೊಂಡು ಮಾಡಬಹುದಾಗ್ತದೆ. ಇನ್ನ ಸಪೋಟ ಇದೆ, ಗಾವ ಇದೆ, ಹಾಗೇನೆ ನಮ್ಮ ಮ್ಯಾಂಗೋ ಇದೆ. ಇದರಲ್ಲಿ ಏನ್ ಮಾಡ್ಬೋದು ಅಂತಂತಂದ್ರೆ, ನಾನು ಒಬ್ಬ ರೈತರ ಎಕ್ಸಾಂಪಲ್ ನ ತೆಗೆದುಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನೂರ್ ಹತ್ರ ಒಬ್ರು ಮರಿಗೌಡು ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಅಂದ್ರೆ, ಸಪೋಟಕ್ಕೆ 10 feet 10 feet ಅಗಲ, 1 feet ಆಳದ ಪಿಟ್ ಅನ್ನ ಮಾಡ್ತಕ್ಕಂಥದ್ದು. ಆ ಪಿಟ್ ನಲ್ಲಿ ಸೆಂಟರ್ ನಲ್ಲಿ ಒಂದು 3 feet ಅಗಲ, 3 feet ಉದ್ದ ಮತ್ತೆ 3 feet ಆಳದ ಪಿಟ್ ಅನ್ನ ತೆಗೆದು, ಏನ್ ಮೇಲ್ಗಡೆಯಿಂದ ಮಣ್ಣನ್ನ ತೆಗೆದಿರ್ತವೆ ಆ ಮಣ್ಣನ್ನ ಅಲ್ಲಿಗೆ ಹಾಕಿ ಫಿಲ್ಅಪ್ ಮಾಡಿಬಿಟ್ಟು ಅದರಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಬರ್ತದೆ. ಏನಾಗ್ತದೆ, ಎಷ್ಟು ನೀರು ಬರ್ತದೆ ಅಷ್ಟು ನೀರು 10 feet ಉದ್ದ 10 feet ಆಗಲ್ಲ, 1 feet ಆಳದಲ್ಲಿ ನಿಂತ್ಕೊಳ್ಳೋದ್ರಿಂದ ಏನಾಗ್ತದೆ, ಆ ಗಿಡಕ್ಕೆ ಬೇಕಾದಂತಹ ನೀರು ಸಂಪೂರ್ಣ ಮಳೆಗಾಲದಲ್ಲಿ ನಿಂತ್ಕೊಳ್ತದೆ. ಮತ್ತೆ ಏನು ತ್ಯಾಜ್ಯಗಳು ಬರ್ತವೆ ಅದು ಎಲ್ಲಾ ತ್ಯಾಜ್ಯಗಳನ್ನು ಆ ಗುಂಡಿನಲ್ಲಿ ಹಾಕ್ತಾರೆ. ಹಾಗಾಗಿ ಏನಾಗ್ತದೆ, ನೀರು ಸಿಗ್ತದೆ, ಫಲವತ್ತಾದ ಮಣ್ಣು ಅಲ್ಲೇ ಸಿಗ್ತದೆ. ನೆಕ್ಸ್ಟ್ ಆ ತ್ಯಾಜ್ಯಗಳು ಅಲ್ಲೇ ಹಾಕೋದ್ರಿಂದ ಮಲ್ಚಿಂಗ್ ಆಗ್ತದೆ, ತೇವಾಂಶ ಯಾರು ಬರೋದಿಲ್ಲ. ಅದ್ರ ಜೊತೆನಲ್ಲಿ ಆ ತ್ಯಾಜ್ಯಗಳು ಕ್ರಮೇಣವಾಗಿ ಕಳೆದು ಗೊಬ್ಬರಗಳಾಗ್ತದೆ, ಎರೆಹುಳುಗಳ ಚಟುವಟಿಕೆ ಜಾಸ್ತಿ ಆಗ್ತದೆ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿ ರಂಧ್ರಗಳು ಹೆಚ್ಚಾಗ್ತವೆ, ಮಳೆ ನೀರು ಹಂಗೆ ಸರಾಗವಾಗಿ ಭೂಮಿಯ ಆಳಕ್ಕೆ ಹೋಗ್ತದೆ, ಬೇರುಗಳನ್ನು ಸಹಿತ ಆಳಕ್ಕೆ ಹೋಗ್ತವೆ. ಹಾಗಾಗಿ ಉತ್ತಮವಾದಂತಹ ಇಳುವರಿಯನ್ನ ಪಡೀಲಿಕ್ಕೆ ಬಹುವಾರ್ಷಿಕ ಬೆಳೆಗಳಲ್ಲಿ ಪಿಟ್ ಮೆಥಡ್ ಪ್ಲಾಂಟಿಂಗ್ ತುಂಬಾ ಚೆನ್ನಾಗಿದೆ ಅಂತಕ್ಕಂಥದ್ದನ್ನ ನಾನು ಕಂಡುಕೊಂಡಿದ್ದೀನಿ. ಇದನ್ನ ನೇರಳೆನಲ್ಲಿ ಮಾಡಬಹುದು, ಸೀಬೆನಲ್ಲಿ ಮಾಡಬಹುದು, ಮಾವಿನಲ್ಲಿ ಮಾಡಬಹುದು, ಸಪೋಟದಲ್ಲಿ ಮಾಡಬಹುದು. ಈ ಬೆಳೆಗಳಲ್ಲಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇನ್ನು ರೈತರಿಗೆ ಆದಾಯದ ದೃಷ್ಟಿಯಿಂದ ನಾವು ಮಿಶ್ರ ಬೆಳೆ ಬೇಸಾಯವನ್ನ ಶಿಫಾರಸು ಮಾಡ್ತಾ ಇರ್ತೀವಿ. ಜೊತೆಗೆ ಬೆಳೆಯ ವೈವಿಧ್ಯತೆನೂ ಸಹ ಅವರ ಕೃಷಿ ಭೂಮಿಯಲ್ಲಿ ಇರಬೇಕು ಅಂತಾನು ಹೇಳ್ತಾ ಇರ್ತೀವಿ. ಬೇರಿನ ಒಂದು ರಚನೆ, ಬೇರೆ ಬೇರೆ ರೀತಿ ಇರುವಂತಹ ಬೆಳೆಗಳನ್ನ ಬಳಸೋದ್ರಿಂದ ನೀರು ಹಾಗೂ ಮಣ್ಣಿನ ನಿರ್ವಹಣೆ ಆಗುತ್ತೆ ಅಂತಾನು ಹೇಳ್ತೀವಿ. ಹೇಳಿ, ಇದ್ರ ಬಗ್ಗೆ ಏನು ತಮ್ಮ ಶಿಫಾರಸುಗಳು? ಈಗ ಪ್ರಮುಖವಾಗಿ ವಾರ್ಷಿಕ ಬೆಳೆಗಳು ಮತ್ತು ಬಹುವಾರ್ಷಿಕ ಬೆಳೆಗಳನ್ನ ವಿಂಗಡಣೆ ಮಾಡ್ಕೋಬೇಕಾಗ್ತದೆ. ಈಗ ನೋಡಿ, ವಾರ್ಷಿಕ ಬೆಳೆಗಳಲ್ಲಿ ಬಂದಾಗ ಅಂತರ ಬೆಳೆ ಪದ್ಧತಿ ತುಂಬಾ ಸಹಕಾರಿಯಾಗಿದೆ. ಪ್ರಮುಖವಾಗಿ ಬಂದಾಗ ನೋಡಿ, ಈಗ 8 ಶೇಂಗಾ ಹಾಕೊಂಡು 2 ತೊಗರಿ ಹಾಕೋದ್ರಿಂದ ತೊಗರಿ ಏನಾಗ್ತದೆ, ಆಲ್ಮೋಸ್ಟ್ 2.5-3 feet ತನಕ ಬೇರುಗಳು ಹೋಗ್ತದೆ. ಆದ್ರೆ ಶೇಂಗಾದ ಬೇರುಗಳು 1.5-3.5 feet ತನಕ ಹೋಗ್ತಾ ಇರ್ತದೆ. ಹಾಗಾಗಿ ಏನು ಆ ಮಣ್ಣಿನ ಬಳಕೆಯ ಪ್ರಮಾಣ ಇರ್ತದೆ. 3.5 feet ಬಳಕೆ ಮಾಡ್ತಕ್ಕಂತಹ ಬೆಳೆನೇ ಬೇರೆ, ಆಮೇಲೆ 3.5 feet to 1.5-2 feet ಬೆಳೀತಕ್ಕಂತಹ ಬೆಳೆನೇ ಬೇರೆ. ಹಾಗಾಗಿ ಮಣ್ಣಿನಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂತಹ ತೇವಾಂಶ ಇರ್ಬೋದು, ಮಣ್ಣಿನಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂತಹ ಪೋಷಕಾಂಶಗಳಿರ್ಬೋದು, ಇವನ್ನ ಬೆಳೆಗಳು ಒಂದಕ್ಕೊಂದು ಸ್ಪರ್ಧೆ ಏರ್ಪಡಿಸ್ಕೊಂಡಂಗೆ ಬೆಳೆ ಬೆಳೆಬಿಡ್ತವೆ. ನೆಕ್ಸ್ಟ್ ಶೇಂಗಾ 3.5 to 3.5 feet ಬಂದ್ರೆ, ಇದು 5.5-6 feet ಬರ್ತದೆ. ಅವಧಿನೂ ಬೇರೆ ಇರ್ತದೆ, ಬಳಕೆನೂ ಬೇರೆ ಇರ್ತದೆ. ಹಾಗಾಗಿ ಇದು ನಮ್ಮ ಒಣ ಬೇಸಾಯದಲ್ಲಿ ತುಂಬಾ ಅತ್ಯುತ್ತಮ ಪದ್ಧತಿ. ಇದನ್ನ ದಯಮಾಡಿ ನಮ್ಮ ರೈತರು ಅಳವಡಿಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದೇ ರೀತಿ ನಮ್ಮ ರಾಗಿನಲ್ಲಾಗಿರ್ಬೋದು, ರಾಗಿನಲ್ಲಿ 8 ರಾಗಿ ಹಾಕೊಂಡು 2 ತೊಗರಿಯನ್ನ ಮಾಡೋದ್ರಿಂದ ತುಂಬಾ ಸಹಕಾರಿ ಆಗ್ತದೆ. ಅದ್ರ ಜೊತೆನಲ್ಲಿ ಪ್ರಮುಖವಾಗಿ ಈಗ 2 ಏನು ತೊಗರಿಯನ್ನ ಹಾಕ್ತೇವೆ, ತೊಗರಿಯ ಸಾಲುಗಳ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ, 2 feet ಒಂದೊಂದು ಸಾಲನ್ನ ಹಾಕಿಬಿಟ್ಟು ಅದರ ಮಧ್ಯದಲ್ಲಿ ಒಂದು ದೋಣಿ ಸಾಲ ಅಂತ ಮಾಡ್ಕೋಬೇಕಾಗ್ತದೆ. ದೋಣಿ ಸಾಲ ಅಂತಂದ್ರೆ ಏನಾಗ್ತದೆ, 2 ಸಾಲುಗಳ ಮಧ್ಯದಲ್ಲಿ ಒಂದು ಕಾಲುವೆಯನ್ನು ಮಾಡ್ತಕ್ಕಂಥದ್ದು. ಆ ಮಣ್ಣನ್ನ 2 ಏರಿಸಿದಾಗ ಈ ಸಾಲ ಏನಾಗ್ತದೆ, ಹೆಚ್ಚಿಗೆ ಮಳೆ ಬಂದಾಗ ನೀರು ನಿಂತ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ, ಅಥವಾ ನೀರು ಬಸಿಲಿಕ್ಕೆ ಅನುಕೂಲ ಆಗ್ತದೆ, ಕಡಿಮೆ ಮಳೆ ಬಂದಾಗ ನೀರು ಸಂಗ್ರಹಣೆಗೆ ಅನುಕೂಲ ಆಗ್ತದೆ. ಇದೂ ಸಹಿತ ತುಂಬಾ ಉತ್ತಮವಾದಂತ ಪದ್ಧತಿ ಎಲ್ಲಿ ನಮ್ಮ ವಾರ್ಷಿಕ ಬೆಳೆಗಳಲ್ಲಿ ಬಂದಾಗ. ಅಲ್ಲಿ ರೋಗ ಮತ್ತೆ ಕೀಟಗಳು ಪ್ರತಿಯೊಂದನ್ನು ಸಹಿತ ನಿಯಂತ್ರಣದಲ್ಲಿರ್ತದೆ. ಬಹುವಾರ್ಷಿಕ ಬೆಳೆಗಳಲ್ಲಿ ಬಂದಾಗ, ಬಹುವಾರ್ಷಿಕ ಬೆಳೆಗಳಲ್ಲಿ ನೋಡಿ, ಈಗ ನಮಗೆ ತೆಂಗಿನಲ್ಲಿ ಬಂದಾಗ, ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಪೋಟ ಇರ್ಬೋದು ಅಥವಾ ಸೀಬೆ ಇರ್ಬೋದು. ಕೆಲವು ಕಡೆಗಳಲ್ಲಿ ಮಾವನ್ನು ಬೆಳೀತಾರೆ, ಬಟ್ ಸಪೋಟ ಸೀಬೆ ತುಂಬಾ ಉತ್ತಮವಾದಂತಹ ಪದ್ಧತಿ. ಆ ತೆಂಗಿನ 4 ಗಿಡಗಳ ಮಧ್ಯದಲ್ಲಿ ನಾವು ಈ ಸಪೋಟ ಅಥವಾ ಸೀಬೆಯನ್ನ ಹಾಕೋದ್ರಿಂದ, ಈ ಪಿಟ್ ಮೆಥಡ್ ನಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಅದು ಬರ್ತದೆ, ತುಂಬಾ ಉತ್ತಮವಾಗಿ ಉಪಯೋಗಿಸ್ತದೆ ಅಂತಕ್ಕಂಥದ್ದು ಇದು. ನೆಕ್ಸ್ಟ್ ಆ ಪಿಟ್ ಮೆಥಡ್ ನಲ್ಲಿ ಮಾಡೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗ್ತದೆ, ತುಂಬಾ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಇದು. ಅದ್ರ ಜೊತೆನಲ್ಲಿ ಅಡಿಕೆನಲ್ಲಿ ಬಂದಾಗ, ಈಗ ಕೋಕೋ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ. ಮೊದಲು ಏನ್ ಮಾಡ್ತಾ ಇದ್ರು, ಪಪಾಯನ್ನ ಹಾಕ್ತಾ ಇದ್ರು, ಇತ್ತೀಚೆಗೆ ಕೋಕೋವನ್ನು ಹಾಕ್ತಾರೆ. ಈ ಕೋಕೋ ತುಂಬಾ ಪಾಪುಲರ್ ಆಗ್ತದೆ. ಏನಾಗ್ತದೆ ನೋಡಿ, ಆ ಅಡಿಕೆನಲ್ಲಿ ಈ ಕೋಕೋ ಹಾಕೋದ್ರಿಂದ ಒಂದೇನಾಗ್ತದೆ ಅಂತಂತಂದ್ರೆ, ತುಂಬಾ ಎಲೆಗಳನ್ನ ಬೆಳೆಸ್ತದೆ, ಸಾಕಷ್ಟು ಈ ತ್ಯಾಜ್ಯಗಳನ್ನ ಉದುರಿಸ್ತದೆ. ಅದು 2 ಫಲಕ್ಕೆ ಬರ್ತದೆ ಯಾವುದು ಕೋಕೋ. ಆಮೇಲೆ ಪ್ರೊಸೆಸಿಂಗ್ನು ಸಹಿತ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ ಕೋಕೋನಲ್ಲಿ ಅದರ ಸಂಸ್ಕರಣೆ ತುಂಬಾ ಸುಲಭ, ರೈತರ ಮಟ್ಟದಲ್ಲೇ ಮಾಡಬಹುದು. ಮಾರ್ಕೆಟ್ನು ಸಹಿತ ಇವತ್ತು ನೋಡಿ, ಅತ್ಯಂತ ಹೆಚ್ಚಿನ ಮಾರ್ಕೆಟ್ನಲ್ಲಿ ಶೇರ್ ಇರತಕ್ಕಂಥದ್ದು ಅಂದ್ರೆ ಚಾಕ್ಲೇಟ್ಸ್. ಮಕ್ಕಳ ಪ್ರಮಾಣ ಎಷ್ಟಿದೆಯೋ ಅಷ್ಟು, ಮಕ್ಕಳಿಗೆ ಒಂದ್ ದಿನಕ್ಕೊಂದು ಚಾಕ್ಲೇಟ್ ಆದ್ರೂ ಕೊಡಿಸಲೇಬೇಕು. ಚಾಕ್ಲೇಟ್ ಐಸ್ ಕ್ರೀಮ್ ನಲ್ಲಿ ಕೋಕೋ ತುಂಬಾ ಹೇರಳವಾಗಿ ಬಳಕೆ ಆಗ್ತದೆ, ಅದಕ್ಕೆ ಒಳ್ಳೆ ಮಾರ್ಕೆಟ್ನೂ ಇದೆ, ಸಂಸ್ಕರಣೆನೂ ತುಂಬಾ ಸುಲಭ. ಅಡಿಕೆನಲ್ಲಿ ರೈತರು ಇದನ್ನ ಮಾಡಬಹುದು, ತೆಂಗಿನಲ್ಲೂ ಸಹಿತ ಕೋಕೋವನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಮಾಡೋದ್ರ ಮುಖಾಂತರ ಪ್ರತಿಯೊಂದನ್ನ ನಾವೇನ್ ಮಾಡ್ಬೇಕು ಅಂದ್ರೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ನಮ್ಮ ರೈತರು ಅತ್ಯಂತ ಸಮಗ್ರವಾಗಿ ಅಳವಡಿಕೆ ಮಾಡಿಕೊಂಡಲ್ಲಿ, ಇಂಟರ್ ಕ್ರಾಪ್ ಮಾಡಿದಲ್ಲಿ ತುಂಬಾ ಚೆನ್ನಾಗಿ ಅಲ್ಲಿ ಇಳುವರಿಯನ್ನ ಪಡ್ಕೊಳ್ಬಹುದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಮಣ್ಣು ಹಾಗೂ ನೀರಿನ ನಿರ್ವಹಣೆಯಲ್ಲಿ ನಾವು ಇವುಗಳ ಜೊತೆ ಬಳಸುವಂತಹ ಇನ್ನೊಂದು ಮುಖ್ಯವಾದ ಕೃಷಿ ಪರಿಕರ ಉಪಯೋಗಿಸುವಂತಹ ಗೊಬ್ಬರ, ಪೋಷಕಾಂಶಗಳನ್ನ ಅವಶ್ಯಕತೆಗೆ ಅನುಗುಣವಾಗಿ ಪೂರೈಸೋದಕ್ಕೆ ಬೇರೆ ಬೇರೆ ರೀತಿಯ ಸಂಯೋಜನೆ ಇರೋತಹ ಗೊಬ್ಬರಗಳು ಸಿಗುತ್ತೆ. ರಾಸಾಯನಿಕ ಸಂಯೋಜನೆ ಇರೋದು ಸಿಗ್ತಾ ಇದೆ. ಆದರೆ ಬೆಳೆಯ ಹಾಗೂ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಸಾವಯವ ಅಂಶಗಳು ಹೆಚ್ಚಿರುವಂತಹ ಪರಿಕರಗಳನ್ನೇ ಬಳಸಿ ಅಂತ ಹೇಳ್ತೀವಿ. ಹೇಳಿ, ಇದರಲ್ಲಿ ಹಸಿರೆಲೆ ಗೊಬ್ಬರ ಬರುತ್ತೆ, ತಿಪ್ಪೆ ಗೊಬ್ಬರ ಬರುತ್ತೆ, ಮತ್ತೆ ಜೈವಿಕ ಗೊಬ್ಬರಗಳು ಬೇರೆ ಬೇರೆ ರೀತಿಯದು ಇದೆ, ಅವೆಲ್ಲ ಬರುತ್ತವೆ. ಇವುಗಳ ಮೂಲಕ ಹೇಗೆ ಒಂದು ಯಶಸ್ವಿ ಮಣ್ಣು ಹಾಗೂ ನೀರು ನಿರ್ವಹಣಾ ಮಾದರಿಯನ್ನ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ? ಇದು ತುಂಬಾ ಅತ್ಯದ್ಭುತವಾದಂತಹ ವಿಷಯ ಸರ್, ನಾವು ಮಂಡನೆ ಮಾಡಿದ್ದಕ್ಕೆ ನಮ್ಮ ರೈತರಿಗೆ ಇದ್ರ ಬಗ್ಗೆ ತಿಳಿಸಿಕೊಡ್ಲೇಬೇಕಾಗ್ತದೆ. ಈಗ ನೋಡಿ, ಯಾವ ಜಮೀನಿನಲ್ಲಿ ತಿಪ್ಪೆ ಗೊಬ್ಬರವನ್ನ ನಾವು ಹಾಕ್ತೇವೆ, ಆ ಜಮೀನಿನ ಮಣ್ಣಿನ ರಚನೆನೇ ಬದಲಾಗ್ತದೆ, ಮಣ್ಣಿನ ಸ್ಟ್ರಕ್ಚರ್ ಚೇಂಜ್ ಆಗ್ತದೆ, ಮಣ್ಣಿನಲ್ಲಿ ಜೀವಾಣುಗಳು, ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಪ್ರಮಾಣ ಹೆಚ್ಚಾಗ್ತದೆ, ನೀರು ಇಂಗುವಿಕೆ ಪ್ರಮಾಣ ಹೆಚ್ಚಾಗ್ತದೆ. ಇದನ್ನ ನಾವು ಹಿಂದಿನಿಂದನೂ ತಿಪ್ಪೆ ಗೊಬ್ಬರ ಹಾಕೊಂಡು ನಮ್ಮ ಜಮೀನುಗಳನ್ನ ಫಲವತ್ತಾಗಿ ಇಡ್ಸ್ಕೊಂತ ಬಂದಿದ್ದೀವಿ. ಆದ್ರೆ ಇವತ್ತಿನ ದಿನ ಗ್ರಾಮೀಣ ಪ್ರದೇಶದಲ್ಲಿ ದನಕರುಗಳ ಸಂಖ್ಯೆ ಕಡಿಮೆ ಆಗಿದೆ, ಗುಣಮಟ್ಟದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಥವಾ ಎಷ್ಟು ಬೇಕೋ ಅಷ್ಟು ತಿಪ್ಪೆ ಗೊಬ್ಬರ ಸಿಗ್ತಾ ಇಲ್ಲ, ಉತ್ಪತ್ತಿ ಆಗ್ತಾ ಇಲ್ಲ. ಸಿಕ್ಕರು ಸಹಿತ ಇವತ್ತು ಹಲವಾರು ಜನ ಪ್ಲಾಂಟೇಶನ್ ಬೆಳೆಗಾರರು ಈ ಗೊಬ್ಬರವನ್ನ ತಂದು ಹಾಕ್ತಾರೆ. ಆದ್ರೆ ಕೊಳ್ಳಬೇಕಾದ್ರೆ ಅದರಲ್ಲೆಲ್ಲ ಸಂಪೂರ್ಣವಾಗಿ ಶೇಕಡ 50-60% ಈ ಎರೆ ಮಣ್ಣನ್ನ ಮಿಕ್ಸ್ ಮಾಡ್ಕೊಂಡು ತಂದ್ಕೊಡ್ತಕ್ಕಂತಹ ಪದ್ಧತಿ ಇದೆ. ನಮ್ಮ ಜಮೀನು ಎರೆ ಮಣ್ಣಿರ್ತದೆ, ಅದ್ರ ಜೊತೆಗೆ ಎರೆ ಮಣ್ಣನ್ನ ತೆಗೆದುಕೊಂಡು ಬಂದು ಹಾಕಿ ನಮ್ಮ ರೈತರು ಹಾಳಾಗ್ತಾರೆ. ಆದ್ರೆ ಈಗ ನೋಡಿ, ನಾವು 1 ಎಕರೆಗೆ ಏನೇ ಬೆಳಿಬೇಕು ಅಂತಂದ್ರೆ 5-8 ಟನ್ ತಿಪ್ಪೆ ಗೊಬ್ಬರವನ್ನು ಹಾಕಿ ಅಂತೀವಿ. ಇವತ್ತು 1-2 ಟನ್ ತಿಪ್ಪೆ ಗೊಬ್ಬರವನ್ನು ತೆಗೆದುಕೊಳ್ಬೇಕು ಅಂದ್ರೆ 1 ಟ್ರಾಕ್ಟರ್ ತಿಪ್ಪೆ ಗೊಬ್ಬರ ಅಂತಂದ್ರೆ ಮಿನಿಮಮ್ 2,500-4,000 ತನಕ ರೇಟ್ಸ್ ಇದೆ. ಸರಾಸರಿಯಾಗಿ ತೆಗೆದುಕೊಂಡ್ರು 3,500-4,000 ರೂಪಾಯಿ ಸಿಗ್ತದೆ. ನಾವು 4 ಟ್ರಾಕ್ಟರ್ ಹಾಕ್ಬೇಕು ಅಂತಂತಂತಂದ್ರೆ 15-16,000 ರೂಪಾಯಿ. ಯಾವ ರೈತರು ಖರ್ಚು ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂತಂದ್ರೆ ಅಷ್ಟು ಆದಾಯ ಬರೋದಿಲ್ಲ. ಹಾಗಾಗಿ ಅತ್ಯಂತ ಸುಲಭವಾಗಿ ಮಾಡ್ಕೋಬೇಕು ಅಂತಂತಂದ್ರೆ ಈ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೋಬಹುದು. ಹಸಿರೆಲೆ ಗೊಬ್ಬರಗಳನ್ನ ವಾರ್ಷಿಕ ಬೆಳೆಗಳಲ್ಲಿ ಹೇಗೆ ಮಾಡಬಹುದು ಅಂತಂತಂದ್ರೆ, ಈಗ ನೋಡಿ, ಈಗ ಸೆಣಬಿದೆ, ಡಯಂಚೆ ಇದೆ ಅಥವಾ ಅಲಸಂದೆ ಇದೆ. ಈ ಮೂರು ಅತ್ಯದ್ಭುತವಾದಂತಹ ಹಸಿರೆಲೆ ಗೊಬ್ಬರಗಳು. ಎಲ್ಲಿ ಕೆಂಪು ಮಣ್ಣಿದೆ, ಎಲ್ಲಿ ಒಣಬೇಸಾಯದ ಜಮೀನುಗಳಿದ್ದಾವೆ, ಎಲ್ಲಿ ದಿಬ್ಬದ ಜಮೀನುಗಳಿದ್ದಾವೆ, ಅಂತಹ ಕಡೆಗಳಲ್ಲಿ ಈ ಅಲಸಂದೆ ಮತ್ತೆ ಈ ಸೆಣಬು ತುಂಬಾ ಚೆನ್ನಾಗಿ ಬರ್ತದೆ. 45-50 ದಿನದಲ್ಲಿ ಬರ್ತದೆ. ಅದನ್ನ 1 ಎಕರೆಗೆ 20 ಕೆಜಿ ಬೀಜವನ್ನ ಬಳಕೆ ಮಾಡಿಕೊಂಡು ತೇವಾಂಶ ಇದ್ದಾಗ ಬಿತ್ತನೆ ಮಾಡಿ ಅದನ್ನ 45-50 ದಿನ ತನಕ ಬೆಳೆಸಿ, ಅಂದ್ರೆ 45-50 ದಿನ ಅಂದ್ರೆ ಹೂವು ಆಗ್ತಕ್ಕಂತ ಹಂತಕ್ಕನ್ನ ಬೆಳೆಸಿಬಿಟ್ಟು ಮಣ್ಣಿಗೆ ಸೇರಿಸಿದ್ರೆ ಉತ್ತಮವಾದಂತಹ ಗೊಬ್ಬರ ಆಗ್ತದೆ. ಮಳೆಗಾಲದಲ್ಲಿ ಹೆಚ್ಚು ನೀರಿಲ್ಲಕ್ಕೆ ಮಣ್ಣಿನ ಸಂರಕ್ಷಣೆಗೆ ತುಂಬಾ ಅನುಕೂಲ ಆಗ್ತದೆ. ಎಲ್ಲಿ ಶೀತ ಇದೆ, ಕೆಳಗಿನ ಜಮೀನು ಇರ್ತದೆ, ಶೀತದ ಜಮೀನು ಇದಾವೆ ಅಥವಾ ಕಂಪ್ಲೀಟ್ ಕಪ್ಪು ಮಣ್ಣಿದೆ, ಅಂತಹ ಜಮೀನುಗಳಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ಡಯಂಚವನ್ನು ಹಾಕ್ಬಹುದು. ಇನ್ನು ಕೆಲವೊಬ್ರು ಈ ಕ್ಷಾರ ಮಣ್ಣು ಅಥವಾ ಲವಣಯುಕ್ತ ಮಣ್ಣುಗಳಿರ್ತವೆ, ಅಂತಹ ಮಣ್ಣುಗಳಲ್ಲಿ ಈ ಅಲಸಂದೆ ಅಷ್ಟು ತುಂಬಾ ಚೆನ್ನಾಗಿ ಬರೋದಿಲ್ಲ, ಅಲ್ಲಿಗೆ ನಿಮ್ಮ ಡಯಂಚ ತುಂಬಾ ಚೆನ್ನಾಗಿ ಬರ್ತದೆ. ಜೌಗು ಪ್ರದೇಶ, ಶೀತದ ಪ್ರದೇಶ, ಸವಳು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಡಯಂಚ ತುಂಬಾ ಚೆನ್ನಾಗಿ ಬರ್ತದೆ. ಅಲ್ಲಿಗೆ ನಿಮ್ಮ ಡಯಂಚವನ್ನು ಸಹಿತ 1-20 ಕೆಜಿನ ಹಾಕಿಬಿಟ್ಟು 45-50 ದಿನ ಬೆಳೆಸಿಬಿಟ್ಟು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಗುಣಧರ್ಮಗಳು ಹೆಚ್ಚಾಗ್ತದೆ. ನೆಕ್ಸ್ಟ್ ಆ ಪ್ರದೇಶದಲ್ಲಿ ಮಣ್ಣಿನ ಫಲವತ್ತತೆ ತುಂಬಾ ಹೆಚ್ಚಾಗ್ತದೆ. ನೆಕ್ಸ್ಟ್ ಇನ್ನ ಬಹುವಾರ್ಷಿಕ ಬೆಳೆಗಳಲ್ಲಿ ಬಂದಾಗ ಈಗ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ನೆಕ್ಸ್ಟ್ ಮಾವಿನ ತೋಟ ಇದೆ, ಸಪೋಟ ಇದೆ, ಇಲ್ಲಿ ಯಾವ ರೀತಿಯ ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡಬಹುದು ಅಂತಕ್ಕಂಥ ಪ್ರಶ್ನೆ ರೈತರಲ್ಲಿ ಮೂಡ್ತದೆ. ಅಂತಹ ಸಂದರ್ಭದಲ್ಲಿ ಜಮೀನಿನ ಸುತ್ತ ಈ ಗೊಬ್ಬರದ ಗಿಡ ಅಂತಕ್ಕಂಥದ್ದು ಬರ್ತದೆ. ಗ್ಲೇರಿಸಿಡಿಯ ಎಷ್ಟು 2 ಅಡಿಗೆ ಒಂದೊಂದ್ರಂಗೆ ಒಂದೊಂದು ಕಡ್ಡಿಯನ್ನ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಈ ಕಡ್ಡಿಯನ್ನು ಆಯ್ಕೆ ಮಾಡಿಕೊಂಡು ನಾಟಿಯನ್ನ ಮಾಡಿಕೊಂಡ್ರೆ ಅದು ಉತ್ತಮವಾದ ಸೊಪ್ಪನ್ನ ಉತ್ಪತ್ತಿ ಮಾಡ್ತದೆ. ಈ ಕಡ್ಡಿ ನಾಟಿಗೆ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬಾ ಎಚ್ಚರ ಇರಬೇಕು. ಹಸಿರು ಕಡ್ಡಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಚಿಗುರು ಬರೋದಿಲ್ಲ, ಬಿಳಿ ಆಗಿರ್ತದೆ ಕಡ್ಡಿ. ಎಷ್ಟು ದಪ್ಪ ಇರಬೇಕು ಅಂದ್ರೆ ನಮ್ಮ ಹೆಬ್ಬೆಟ್ಟು ಗಾತ್ರದ ಕಡ್ಡಿಗಳಿರಬೇಕು. 1 ಅಡಿ ಕಡ್ಡಿಯನ್ನು ಆಯ್ಕೆ ಮಾಡಿಕೊಂಡು ನಾವು ನಾಟಿಯನ್ನು ಮಾಡಿದಾಗ ಮಳೆಗಾಲಕ್ಕಿಂತ ಮುಂಚೆ ಅದು ತುಂಬ ಚೆನ್ನಾಗಿ ಬರ್ತದೆ. 1 ವರ್ಷದಲ್ಲಿ ಅದು ತುಂಬ ಚೆನ್ನಾಗಿ ಒಳ್ಳೆ ಸೊಪ್ಪನ್ನು ಇದು ಮಾಡ್ತದೆ. ಆ ಸೊಪ್ಪನ್ನು ಕಡಿದ್ಬಿಟ್ಟು ನಮ್ಮ ಯಾವುದು ತೆಂಗಿನ ಗಿಡ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಅದರ ಬುಡುಕುಗಳಿಗೆ ಹಾಕಿದಾಗ ಏನಾಗ್ತದೆ, ಒಳ್ಳೆ ಅತ್ಯುತ್ತಮವಾದಂಥ ಹಸಿರೆಲೆ ಗೊಬ್ಬರ ಆಗ್ತದೆ. ಇನ್ನೂ ಹಲವು ಕಡೆಗಳಲ್ಲಿ ಈ ಚೊಗಚೆ ಗಿಡಗಳನ್ನ ಹಾಕ್ತಾರೆ, ಆಲ್ವಾಣ ಗಿಡಗಳನ್ನ ಹಾಕ್ತಾರೆ, ಆಲ್ವಾಣ ಎರಿತ್ರಿನ ಅಂತ ಅಂತೀವಿ, ಚೊಗಚೆ ಅಂತ ಗಿಡಗಳನ್ನು ಹಾಕ್ತಾರೆ, ಅವನ್ನು ಸಹಿತ ನಾವು ಬಳಕೆ ಮಾಡಬಹುದು. ಇವನ್ನ ಮಾಡೋದ್ರಿಂದ ಏನಾಗ್ತದೆ ನೋಡಿ, ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಒಂದು ಗಾಳಿಯ ಒಡೆತವನ್ನ ತಪ್ಪಿಸ್ತದೆ, ಈ ನಮ್ಮ ತೋಟವನ್ನ ತಂಪಾಗಿಡ್ತದೆ, ನೆಕ್ಸ್ಟ್ ರೋಗ ಕೀಟಗಳು ಬೇರೆ ಜಮೀನಿನಿಂದ ಬರ್ತಕ್ಕಂಥದ್ದನ್ನು ತಪ್ಪಿಸ್ತದೆ, ನೆಕ್ಸ್ಟ್ ಗೊಬ್ಬರವನ್ನು ಉತ್ಪತ್ತಿ ಮಾಡಿ ಜಮೀನಿಗೆ ಕೊಡ್ತದೆ. ಜೊತೆನಲ್ಲಿ ದನ ಕರುಗಳು ಏನಾದರೂ ಇದಾವೆ ಅಂತಂದ್ರೆ, ದನ ಕರುಗಳಿಗೂ ಸಹಿತ ಚೊಗಚೆ ಆಗಿರ್ಬೋದು, ಆಲ್ವಾಣ ಆಗಿರ್ಬೋದು, ಇವನ್ನ ಮೇವಾಗಿ ಉಪಯೋಗಿಸ್ಕೋಬಹುದು. ಈವನ್ ಗ್ಲಿರಿಸಿಡಿಯನ್ನು ಸಹಿತ ಮೇವಾಗಿ ಉಪಯೋಗಿಸ್ಕೋಬಹುದು. ಆ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಅನುಕೂಲ ಆಗ್ತದೆ. ಇನ್ನೊಂದೇನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ತೆಂಗಿನ ತೋಟಗಳಲ್ಲಿ ಅಥವಾ ಅಡಿಕೆ ತೋಟಗಳಲ್ಲಿ ಈ ವೆಲ್ವೆಟ್ ಬೀನ್ ಅಂತಕ್ಕಂಥದ್ದು, ಮಕುನ ಅಂತಕ್ಕಂಥದ್ದನ್ನ ಒಂದು 10-12 kg ಬೀಜವನ್ನು ಹಾಕಬೇಕಾಗ್ತದೆ. ಇದೇನಪ್ಪ ಅಂತಂದ್ರೆ, ಇದು ತುಂಬಾ ಒಂದು ಸ್ವಲ್ಪ ದೀರ್ಘಾವಧಿ ಬೆಳೆ, ಆಲ್ಮೋಸ್ಟ್ ಒಂದು 5-6 ತಿಂಗಳು ಬೇಕಾಗ್ತದೆ. ಇದೂ ಸಹಿತ ತುಂಬಾ ಯಥೇಚ್ಛವಾದಂತಹ ಸೊಪ್ಪನ್ನು ಉತ್ಪತ್ತಿ ಮಾಡ್ತದೆ. ಒಂದೇನಂದ್ರೆ, ಮಕುನ ಬಗ್ಗೆ ಕೆಲವೊಬ್ಬ ರೈತರಿಗೆ ಒಂದು ಕಲ್ಪನೆ ಇರಬಹುದು. ಏನಂತಾರೆ, ಮಕುನ ಅಂತಂದ್ರೆ ಅದು ನಸ್ಕುನಿ ಅಂತ ಅಂತೀವಿ, ಅದನ್ನ ಮುಟ್ಟಿದ್ರೆ ಮೈಯೆಲ್ಲ ತೀಟೆ ಆಗ್ತದೆ ಅಂತಕ್ಕಂಥದ್ದು. ತೀಟೆ ಆಗದೆ ಇರತಕ್ಕಂಥ ಬೀಜಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ, ಅದನ್ನ ಹಾಕೋದ್ರಿಂದ ಅತ್ಯುತ್ತಮವಾದಂತಹ ಒಂದು ಸಾವಯವ ಗೊಬ್ಬರವನ್ನ ಅಲ್ಲಿ ಸ್ಥಳದಲ್ಲೇ ಉತ್ಪತ್ತಿ ಮಾಡಿ ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ಮಣ್ಣಿನ ಗುಣಧರ್ಮಗಳು ಹೆಚ್ಚಾಗ್ತವೆ, ಹಾಗಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ತುಂಬಾ ಸಹಕಾರಿಯಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕೃಷಿಯಲ್ಲಿ ದೀರ್ಘಕಾಲಿಕ ಪರಿಣಾಮಗಳು, ಉತ್ತಮ ಪರಿಣಾಮಗಳು, ಹಾಗೇನೆ ಫಲವತ್ತತೆಯನ್ನ ನಿರಂತರವಾಗಿ ಕಾಪಾಡಿಕೊಳ್ಳುವಲ್ಲಿ ಮಣ್ಣು ಹಾಗೂ ನೀರಿನ ಪಾತ್ರ ಬಹಳ ಮುಖ್ಯ. ಈ ಮಣ್ಣು ಹಾಗೂ ನೀರಿನ ನಿರ್ವಹಣೆಯಲ್ಲಿ ಯಶಸ್ವಿ ಮಾದರಿಗಳು ಈಗ ನಿಮ್ಮ ಮಾತಿನ ಮೂಲಕ ನೀವು ಪರಿಚಯಿಸಿದ್ದೀರಿ. ಖಂಡಿತ ಇವೆಲ್ಲ ಚೆನ್ನಾಗಿ ಅನುಷ್ಠಾನಗೊಳ್ಳಲಿ. ಯೋಗೀಶ್ ಅವರೇ, ಇಷ್ಟೆಲ್ಲ ಹೇಳಿದ ಮೇಲೂ ಪ್ರಶ್ನೆಗಳು ಉಳಿದಿರುತ್ತೆ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. ಖಂಡಿತ, 8-7-7-9-3-3-1-0-3, 8-7-7-9-3-1-0-3. ಈ ದೂರವಾಣಿ ಸಂಖ್ಯೆಯೇ ಕರೆ ಮಾಡಿ ಯೋಗೇಶ್ ಅವರಿಂದ ಇನ್ನೊಂದಿಷ್ಟು ಮಾಹಿತಿಯನ್ನ ಪಡೆದು ಅದೆಲ್ಲ ಅನುಷ್ಠಾನಗೊಳಿಸಿ ಮಣ್ಣು ಹಾಗೂ ನೀರಿನ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅವರು ರೂಪಿಸುವಂತಹ ಯಶಸ್ವಿ ಮಾದರಿಗಳ ಬಗ್ಗೆ ನಮಗೆ ಬಹಳ ಕುತೂಹಲ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಮಣ್ಣು ಹಾಗೂ ನೀರು ನಿರ್ವಹಣೆಗೆ ಯಶಸ್ವಿ ಮಾದರಿಗಳು, ಈ ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೇಶ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ಎಲ್ಲಿ ಹೊಂಟಾರೆ ಇವರು? ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನಾ, ನಾನು ಪಂಚಾಯತ್ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ, ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ, ರೊಕ್ಕ ಹಂಚ್ತಾರೇನು ಪಂಚಾಯತ್ಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ. ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ಯೋ, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು ಎಲ್ ಐ ಸಿ. ಈಗ ಕೇಳಿ